ಹಿಂದೆ ಬಪ್ಪುದು ನಮ ಈಗಲೇ ಬರಲೆ, ಹಿಂದೆ ಬಪ್ಪುದು ನಮ ಈಗಲೇ ಬರಲೆ, ಹಿಂದೆ ಬಪ್ಪುದು ನಮ ಈಗಲೇ ಬರಲೆ, ನಾಳೆ ಬಪ್ಪುದು ನಮಗಿಂದೆ ಬರಲಿ, ನಾಳೆ ಬಪ್ಪುದು ನಮಗಿಂದೆ ಬರಲೆ. ಅದಕ್ಕಾರಂಜುವರು ಅದಕ್ಕಾರಳಕುವರು, ಅದಕ್ಕಾರಂಜುವರು ಅದಕ್ಕಾರಳಕುವರು, ಅದಕ್ಕಾರಳಕುವರು ಅದಕ್ಕಾರಳಕುವರು, ನಾಳೆ ಬಪ್ಪುದು ನಮ ಹಿಂದೆ ಬರಲಿ, ನಾಳೆ ಬಪ್ಪುದು ನಮಗಿಂದೆ ಬರಲಿ, ಹಿಂದೆ ಬಪ್ಪುದು ನಮಗೀಗಲೇ ಬರಲಿ, ಹಿಂದೆ ಬಪ್ಪುದು ನಮಗೀಗಲೇ ಬರಲಿ, ನಾಳೆ ಬಪ್ಪುದು ನಮಗಿಂದೆ ಬರಲಿ. ಜಾತಶ ಮರಣಂ ಧ್ರುವಂ ಎಂಬ, ಜಾತಶ ಮರಣಂ ಧ್ರುವಂ ಎಂಬ, ಮರಣಂ ಧ್ರುವಂ ಎಂಬ ಕೂಡಲ ಸಂಗಮ ದೇವ ಭರತ ಪರಗ, ಕೂಡಲ ಸಂಗಮ ಕೂಡಲ ಸಂಗಮ ದೇವ ಭರತ ಪರಗ, ಅಜಗರಿ ಸುರರಿಗೆ ಮೀರಲ ಸಾಧ್ಯ, ಅಜಗರಿ ಸುರರಿಗೆ ಮೀರಲ ಸಾಧ್ಯ, ಅಜಗರಿ ಸುರರಿಗೆ ಮೀರಲ ಸಾಧ್ಯ, ಅಜಗರಿ ಸುರರಿಗೆ ಮೀರಲ ಸಾಧ್ಯ, ನಾಳೆ ಬಪ್ಪುದು ನಮ ಹಿಂದೆ ಬರಲಿ, ನಾಳೆ ಬಪ್ಪುದು ನಮ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ನಾಳೆ ಬಪ್ಪುದು ನಮ ಹಿಂದೆ ಬರಲಿ, ನಾಳೆ ಬಪ್ಪುದು ನಮ ಹಿಂದೆ ಬರಲಿ. ಅದಕ್ಕಾರಂಜುವರದ್ದು ಕಾರಣ ಕುವರು ನಾಳೆ ಬಪ್ಪುದು ನಮ ಹಿಂದೆ ಬರಲಿ, ನಾಳೆ ಬಪ್ಪುದು ನಮ ಹಿಂದೆ ಬರಲಿ. ಬಾಯದೊಳು ದಂಬವ ಮನಸದೊಳು ಎಡಬಿಡುದಿರು ಶಂಭುವ, ಗುರು ಬಾಯದೊಳು ದಂಬವ, ಗುರು ಬಾಯದೊಳು ದಂಬವ ಮನಸದೊಳು ಎಡಬಿಡು ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿರ್ತೀಯ, ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿರ್ತೀಯ, ಒಡಲೋಳು ವಂಚಿಸಿ ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿರ್ತೀಯ ಪಡೆದ. ಈ ಜಾನಪದ ಗೀತೆಯೊಂದಿಗೆ ಇಂದಿನ ಕಿಸನವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7 ಗಂಟೆ ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದೀಗ

ಆಗದೆ ಕಣ ಕಣಗಳು ಸೇರಿದಾಗ ಕಣಜವಾಗಿ ತುಂಬದೆ ಕಣಜವಾಗಿ ತುಂಬದೆ ತುಂಬದೆ ತುಂಬದೆ ದುಡಿಮೆ ನಮ್ಮ ಶಕ್ತಿಯೋ ದುಡಿಮೆ ನಮ್ಮ ಸತ್ವವೋ